ಭೂಮಿ ಎಷ್ಟಿದೆ, ನೀರಾವರಿ ಅನುಕೂಲತೆಗಳು ಎಷ್ಟಿದ್ದಾವೆ, ಏನೇನು ಬೆಳೆಗಳನ್ನು ಪ್ರತಿ ವರ್ಷ ಬೆಳೀತಾ ಇರ್ತೀರಿ? ಸರ್, ನಮ್ಮದು ಭೂಮಿ ಬಂದು ಒಂದು 30 ಎಕರೆ ಇದೆ ಸರ್. ಅದರಲ್ಲಿ ಒಂದು 15 ಎಕರೆ ಹತ್ತಿ ಹಾಕಿದ್ದೀವಿ, ಒಂದು 6 ಎಕರೆ ತೊಗರಿ ಹಾಕಿದ್ದೀವಿ, ಸ್ವಲ್ಪ ಸೂರ್ಯಪಾನ ಹಾಕಿದ್ದೀವಿ ಸರ್. ತೊಗರಿ ಮತ್ತು ಹತ್ತಿಯನ್ನು ಪ್ರತಿ ವರ್ಷ ಹಾಕ್ತಾ ಇರ್ತೀರಾ? ಹ್ಞೂ ಸರ್, ಹಾಕ್ತಾ ಇರ್ತೀವಿ ಸರ್. ಪ್ರತಿ ವರ್ಷ ಹಾಕ್ತೀವಿ ಸರ್. ಹತ್ತಿ ಬಂದು ಪ್ರತಿ ವರ್ಷ ಹಾಕ್ತೀವಿ, ತೊಗರಿ ಈ ವರ್ಷ ಹಾಕಿದ್ದೀವಿ ನಾವು ಸರ್. ಅಂದರೆ ಹತ್ತಿ ಇಳುವರಿ ಅದು ಎವರೇಜ್ ಆಗಿ ಎಷ್ಟೆಷ್ಟು ಒಂದೊಂದು ಎಕರೆಗೆ ಇಳುವರಿ ಹತ್ತಿ ತೆಗಿತಾ ಇರ್ತೀರಿ ಸರ್? ವರ್ಷ ಪ್ರತಿ ವರ್ಷ ಅಂದರೆ 10-12 ಕ್ವಿಂಟಲ್ ತೆಗಿತಾ ಇದ್ದೀವಿ ಸರ್. ಅಂದರೆ ಒಣ ಬೇಸಾಯದಲ್ಲಿ? ಹ್ಞೂ ಸರ್, ಒಣ ಬೇಸಾಯ ಸರ್. ನೀರಾವರಿ ಅನುಕೂಲತೆ ಇಲ್ವಾ ತಮಗೆ ಸರ್? ನೀರಾವರಿ ಅನುಕೂಲ ಇಲ್ಲೇ ಹಳದ ಸಾಲಿಗಷ್ಟೇ ಇದೆ ಸರ್. ಕಾಲುವೆ ನೀರು ಅದು ಅನುಕೂಲ ಇಲ್ಲ ಸರ್ ನಮಗೆ. ಇಲ್ಲ ಸರ್. ಅಂದರೆ ಎಲ್ಲ ಬಯಲು ಭೂಮಿನೇ ಜಾಸ್ತಿ? ಎಲ್ಲ ಬಯಲು ಭೂಮಿನೇ ಜಾಸ್ತಿ ಸರ್. ಹಂಗೆ ಒಂದು ಸ್ವಲ್ಪ ಹೈಬ್ರಿಡ್ ಜೋಳ ಕೂಡ ಬೆಳಿತೀವಿ ಸರ್ ನಾವು. ಹ್ಞೂ ಸರ್. ಹಳ್ಳದಿಂದ ನೀರು ನಿಮಗೆ ಒಂದು 2-3 ತಿಂಗಳು ಸಿಗ್ತಿರ್ತದಾ ನೀರು? ಇಲ್ಲ ಸರ್, ಹಳ್ಳದ ನೀರಂತೂ ಈಗ ಎರಡು ಕಂಟಿನ್ಯೂ ಇರ್ತದೆ ಸರ್. ಈಗ 2 ವರ್ಷ ಕಂಟಿನ್ಯೂ ಇದೆ ಸರ್. ಕಂಟಿನ್ಯೂಸ್ ಬೇಸಿಗೆಯಲ್ಲಿ ಇರ್ತದಾ? ಬೇಸಿಗೆಯಲ್ಲಿ ಕಡಿಮೆ ಸರ್, ಆದರೂ ಕೂಡ ಈಗ 2 ವರ್ಷ ಆಯ್ತು ಸರ್, ಪರವಾಗಿಲ್ಲ ಸರ್, ಬರ್ತಾ ಇದೆ. ಅಂದರೆ ಹಳ್ಳದ ನೀರು ವತಿಯಿಂದ ಏನೇನು ಬೆಳೆ ಬೆಳೀತಿರ್ತೀರಿ ಸರ್? ಹಳ್ಳಿನ ನೀರಿಂದ ನಾವು ಕಾಯಿಪಲ್ಲೆ ಬೆಳಿತಿದ್ವಿ ಸರ್. ಈಗ ಬೆಳಗ್ಗೆ ಬೇಸಿಗೆ ಅಂದರೆ ಕಾಯಿಪಲ್ಲೆ ಬೆಳಿತೀವಿ ಸರ್. ಈಗ ಹತ್ತಿ, ಜೋಳ, ಹೈಬ್ರಿಡ್ ಜೋಳ ಸರ್, ಸೂರ್ಯಪಾನ ಸರ್ ಬೆಳಿತೀವಿ. ಕಾಯಿಪಲ್ಲೆ ಅಂದರೆ ಏನೇನು ಕಾಯಿಪಲ್ಲೆ ಹಾಕ್ತಾ ಇರ್ತೀರಿ ಪ್ರತಿ ವರ್ಷ? ಎಷ್ಟೆಷ್ಟು ಹಾಕಿರ್ತೀರಿ ಕಾಯಿಪಲ್ಲೆ? ಕಾಯಿಪಲ್ಲೆ ಬಂದು ಒಂದು ಎಕರೆ ಹಾಕ್ತೀವಿ ಸರ್. 1/2 ಎಕರೆ, 1 ಎಕರೆ ಸೌತೆಕಾಯಿ ಸರ್, ಹೀರೆಕಾಯಿ, ಬೆಂಡೆಕಾಯಿ ಹಾಕ್ತಾ ಇದೀವಿ ಸರ್. ಅದನ್ನು ಕಾಯಿಪಲ್ಲೆ ಬೆಳೆದದ್ದು ಸವಾಲ್ನಾಗ ಮಾರ್ತೀರಿ ಅಥವಾ ನೀವೇ ಸ್ವಂತ ಮಾರಾಟ ಮಾಡ್ತೀರಿ ಹೇಗೆ? ಮೊದಲೆಲ್ಲ ಸೈಕಲ್ ಮೋಟರ್ ಮೇಲೆ ನಮ್ಮ ಹುಡುಗ ಮಾರ್ತಾ ಇದ್ದೆ ಸರ್. ಅದನ್ನೇ ಈಗ ಒಂದು ಗಾಡಿ ಕೊಡಿಸಿ ಅದರಿಂದ ನಾವೇ ಸ್ವಂತ ಮಾರ್ತಾ ಇದ್ದೀವಿ ಸರ್. ಹೇಗೆ ಅನಿಸ್ತದೆ ಕಾಯಿಪಲ್ಲೆ ಸ್ವಂತ ಮಾರಾಟ ಮಾಡೋದಕ್ಕೂ ಜೊತೆಗೆ ಸವಾಲ್ನಾಗ ಹೋಗಿ ಮಾರಾಟ ಮಾಡೋದಕ್ಕೂ ನಿಮಗೇನು ಲಾಭ ಅನಿಸಕತ್ತದೆ ಸರ್? ಸ್ವಂತ ಮಾಡಿದ್ದು ನಮ್ದು ನಮ್ಗೆ ನೇರವಾಗಿ ನಮಗೆ ಸಿಗುತ್ತೆ ಸರ್, ಮಧ್ಯವರ್ತಿ ಇದರಲ್ಲ ಸರ್, ನೇರವಾಗಿ ನಮಗೆ ಲಾಭ ಸಿಗುತ್ತೆ. ಹಂಗಾಗಿ ಪರವಾಗಿಲ್ಲ ಅನ್ಬೋದು ಸರ್, ನಾವೇ ಮಾರೋದು ಉತ್ತಮ ಅಂತ ಹೇಳ್ಬೋದು ಸರ್. ಈಗ ಹತ್ತಿ ಬೆಳೆಗೆ ಬರೋಣ. ಪ್ರತಿ ವರ್ಷ 10-12 ಕ್ವಿಂಟಲ್ ಹತ್ತಿ ಮಾಡ್ತಾ ಇದ್ದೀರಿ. ಹತ್ತಿ ಬೆಳೆಗೆ ನಿಮ್ಮ ಅನುಭವದಲ್ಲಿ 1 ಎಕರೆಗೆ ಖರ್ಚು ಎಷ್ಟು ಮಾಡ್ತೀರಿ ಸರ್? 1 ಎಕರೆಗೆ ಬಂದು 12,000 ತನಕ ಖರ್ಚಾಗುತ್ತೆ ಸರ್. 12-15,000 ತನಕ ಖರ್ಚಾಗುತ್ತೆ ರೀ. ಮುಖ್ಯವಾಗಿ ಅದಕ್ಕೆ BT ಹತ್ತಿಗೆ ಏನು ಅಷ್ಟು ಸಿಂಪರಣೆ ಬೇಕಾಗಲ್ಲ ಅಂತ ಹೇಳ್ತಾರೆ, ಯಾಕೆ 10-12,000 ಏನು ಮುಖ್ಯವಾದಂಥ ಖರ್ಚು ಎದಕ್ಕೆ ಬರ್ತದೆ? ಏನು ಎಣ್ಣೆಗೆ ಬರ್ತದೆ ಅಂತಿರೋ, ಕೂಲಿ ಆಳಿಗೆ ಬರ್ತದೋ, ಹೇಗೆ ಎದಕ್ಕೆ ಸರ್? ಎಲ್ಲ ರೀತಿಯಿಂದ ಖರ್ಚು ಬರುತ್ತೆ ರೀ. ಕಳೆಯೋಕ್ಕೂ ಬರ್ತದೆ ರೀ, ಎಣ್ಣೆಗೂ ಬರ್ತದೆ, ಎಡೆ ಕುಂಟೆ ಹೊಡೆಯೋಕ್ಕೂ ಖರ್ಚು ಬರುತ್ತೆ ರೀ. ಹಂಗಾಗಿ ಖರ್ಚು ಬರೇ ಬರುತ್ತೆ ಸರ್. ಅದ್ರಾಗ ಲೇಬರ್ ಕಾಸ್ಟ್ ಒಂದು ಜಾಸ್ತಿ ಆಗಿದೆ, ಇತ್ತೀಚೆಗೆ ಪೆಟ್ರೋಲ್ ಒಂದು ಜಾಸ್ತಿ ಆಗಿದೆ ಸರ್. ಅದರಿಂದ ರೈತರಿಗೆ ಭಾಳ ಕೂಡ ತೊಂದರೆ ಆಗಿದೆ ಸರ್. ಈಗ 12 ಕ್ವಿಂಟಲ್ ಅಂದರೆ ರೇಟ್ ಅದು ನಿಮಗೆ ಲಾಸ್ಟ್ ಇಯರ್ BT ಹತ್ತಿ ರೇಟ್ ಅದು ಹೆಂಗೆ ಸಿಕ್ತು ಸರ್? ನಮ್ಗೆ 5,000-6,000 ತನಕ ಸಿಕ್ಕಿದೆ ಸರ್. 4,500 6,000 ಸಿಕ್ಕಿದೆ ಸರ್ ನಮ್ಗೆ. ಹ್ಞೂ ಸರ್. ಹೇಗೆ ಅನಿಸ್ತದೆ ಮತ್ತು ಹತ್ತಿ ಲಾಭ ಅಂತ ಅನಿಸ್ತದೆ ಬೇರೆ ಬೆಳೆಗಳಿಗೆ ನೋಡಿದ್ರೆಲ್ಲ? ಸರ್, ಹತ್ತಿ ಬೆಳೆಗೆ ಏನು ಲಾಸ್ ಏನಿಲ್ಲ ಸರ್, ಲಾಭನೇ ಇದೆ ಸರ್. ಆದ್ರೂ ಸ್ವಲ್ಪ ಕುಳ್ಳ ಆಗಬಾರ್ದು ರೀ, ಮತ್ತು ಆದರೂ ಕೂಡ ಹೋದ ವರ್ಷ ಕುಳ್ಳ ಆದರೂ ಕೂಡ ಲಾಭ ಆಯ್ತು ಸರ್, ಲಾಸ್ ಏನು ಆಗಿಲ್ಲ ಸರ್. ಯಾಕೆ ಈಗ ಏನಾದರೂ ಹತ್ತಿಯಲ್ಲಿ ಸುಮಾರು ಈ ಒಣಬೇಸದಲ್ಲೇ 12 ಕ್ವಿಂಟಲ್ ಅಂದರೆ ಒಳ್ಳೆ ಇಳುವರಿ, ನೀರಾವರಿಯಲ್ಲೇ ತೆಗಿತಾರೆ ರೈತರು 15-16-18 ಕ್ವಿಂಟಲ್ ತನಕ ಒಳ್ಳೆ ಇಳುವರಿ ಅಂತಂದರೆ ಏನು? ಅದಕ್ಕೆ ನೀವು 12 ಕ್ವಿಂಟಲ್ ಅಂದರೆ ಒಳ್ಳೆ ಇಳುವರಿ ಪಡಿತಾ ಇದ್ದಿರ್ತಾವೆ, ಯಾವ ರೀತಿ ಯಾವ ತಿಂಗಳಲ್ಲಿ ಹಾಕ್ತೀರಿ, ಹೇಗೆ ಬೇಸಾಯ ಮಾಡ್ತೀರಿ ಸ್ವಲ್ಪ ಹೇಳ್ರಿ ಸರ್? ಜೂನ್ ತಿಂಗಳಲ್ಲಿ ಬರುತ್ತೆ ಸರ್ ಹತ್ತಿ, ಬಂದು ನಾಟಿ ಮಾಡ್ತೀವಿ ರೀ. ಮಳೆ ಬಂದು ರೋಣಿ ಕಾರ್ತಿಯಲ್ಲಿ ಮಳೆ ಬಂದರೆ ಚೆನ್ನಾಗಿರುತ್ತೆ ಸರ್ ಹತ್ತಿ. ಆಮೇಲೆ ಲೇಟಾಗಿ ಬಂದರೆ ಸ್ವಲ್ಪ ಇಳುವರಿ ಕುಂಠಿತ ಆಗ್ತೀರಿ, ಮತ್ತು ಕಾಪು ಏಳು ಕೂಡ ಬರಲ್ಲ ಸರ್. ಜೂನ್ ತಿಂಗಳಲ್ಲೇ ಬಿತ್ತನೆ ಮಾಡಬೇಕು ಸರ್. ಮಾಡಬೇಕು. ಹೇಗೆ ನೀವು ಕಾಳು ಹಾಕಿಸ್ತೀರ, ಎಷ್ಟೆಷ್ಟು ಅಂತರ ಕೊಟ್ಟು ಹಾಕ್ತೀರಿ ಹತ್ತಿಯನ್ನು? ಗೊಬ್ಬರ ಹಾಕುವುದು ಯಾವಾಗ ಬಿತ್ತುವಾಗ ಹಾಕ್ತಿರೋ, ಬಿತ್ತಿದ ನಂತರ 2 ಸಲ ಗೊಬ್ಬರ ಕೊಡ್ತೀರಿ ಹತ್ತಿಗೆ? ಸರ್, ಬಿತ್ತಿದ ನಂತರ 2-3 ಸರಿ ಗೊಬ್ಬರ ಕೊಡ್ತೀವಿ ಸರ್. ಆಮೇಲೆ ಎಣ್ಣೆ ಅಂತೂ ನಾರ್ಮಲಾಗಿ 4-5 ಸಾರಿ ಮಾಡ್ತೀವಿ ಸರ್, ಸ್ಪ್ರೇ ಮಾಡ್ತೀವಿ. 5-6 ಸ್ಪ್ರೇ ಅಂದರೆ ಸಿಂಪರಣೆ ಜಾಸ್ತಿ ಆಯ್ತಲ್ಲ, ಯಾಕೆ ಅಷ್ಟು ಸಿಂಪರಣೆ ಬೇಕಾ ಹತ್ತಿಗೆ? ಕೀಟೆ ಜಾಸ್ತಿ ಬರುತ್ತೆ ಸರ್, ಹಂಗಾಗಿ ಮಾಡಬೇಕಾಗುತ್ತೆ ಸರ್. ಬೆಳವಣಿಗೆ ಬರ ಸಲುವಾಗಿ ಕೂಡ ಮಾಡಬೇಕಾಗತ್ತೆ ರೀ, ಹಂಗಾಗಿ ಜಾಸ್ತಿ ಮಾಡಬೇಕಾಗತ್ತೆ ರೀ, 5-6 ಮಾಡಬೇಕಾಗತ್ತೆ. ಹತ್ತಿ ಹಾಕಿದ ನಂತರ ಪ್ರತಿ ವರ್ಷ ಮತ್ತು ಬೆಳೆಗಳ ಬದಲಾವಣೆ ಆಗ್ತಾ ಇರ್ತದ? ಹ್ಞೂ ಸರ್, ಬೆಳೆ ಒಂದೆಲ್ಲ ಚೇಂಜ್ ಮಾಡ್ಕೊಂತಿರ್ತದೆ ಸರ್. ಒಂದೆಲ್ಲ ಈಗ ಸೂರ್ಯಪಾನ ಬಂತು, ಇಲ್ಲಾಂದರೆ ಕಡಲೆ ಬಂತು, ಈ ಥರ ಚೇಂಜ್ ಮಾಡ್ತಾ ಇರ್ತೀವಿ ಸರ್. ಈಗ ತೊಗರಿ ಹಾಕ್ತಾ ಇದ್ದಿರ್ತಾವೆ ಇತ್ತೀಚೆಗೆ, ತೊಗರಿ ಇದೇ ವರ್ಷ ತೊಗರಿ ಅಂತಂದರೆ, ತೊಗರಿ ಮುಂಚೆ ಹಾಕ್ತಿರ್ಲಿಲ್ವಾ, ಯಾಕೆ ಈ ಸಲ ತೊಗರಿ ಪ್ರಾರಂಭ ಮಾಡಿದ್ರಿ? ಸರ್, ಮುಂಚೆ ತೊಗರಿ ಹಾಕ್ತಿದ್ದೆ ಸರ್, ತೊಗರಿ ಸೂರ್ಯಪಾನ ಮಿಕ್ಸ್ ಹಾಕಿ ನಾನು ಅಂತರ ಬೇಸಾಯ ಮಾಡ್ತಿದ್ದೆ ಸರ್. ಅದು ಹತ್ತಿ ಬಂದ್ಕೇಸಿ ನಮ್ಗೆ ಲಾಭ ಅನ್ಸಕ್ಕಚ್ಚಿತ್ತು ಸರ್, ಹತ್ತಿ ಮಾಡಿದ್ವಿ ಸರ್. ಈಗ ಹೋದ ವರ್ಷ ಸ್ವಲ್ಪ ಕುಳ್ಡ ಹಾಕಚ್ಚಿದ್ರಿ, ಹಂಗೆ ಬೆಳೆ ಚೇಂಜ್ ಮಾಡ್ಬೇಕಂತೇಳಿ ಒಂದೊಲ್ಲ ನಾವು ತೊಗರಿ ಹಾಕ್ಕೊಂಡಿದ್ದೀವಿ ಸರ್, ಹಾಕಿದ್ವಿ. ಏನನ್ಸುತ್ತೆ ತೊಗರಿ ನಮಗೆ, ನಿಮ್ಮ ಭಾಗದಲ್ಲೆಲ್ಲ ತೊಗರಿ ರೈತರು ಬೆಳೀತಿದ್ದಾರೆ, ಹೇಗೆ ಇಳುವರಿ ಅದು ಪಡ್ಕೋತಾ ಇದ್ದಾರೆ, ನಿಮ್ಮದು ಹೇಗಿದೆ ತೊಗರಿ, ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ ಸರ್? ಸದ್ಯಕ್ಕಂತೂ ಚೆನ್ನಾಗಿದೆ ಸರ್, ಮುಂದಲ್ದು ನಾವು ಇದುವರೆಗೆ ಬೆಳೆ ಕಡಿಮೆ ಬೆಳೆದಿರೋದು, ಬರ್ಬೋದು ಸರ್, 3-4 ಕ್ವಿಂಟಲ್ ಬರ್ಬೋದು ಅಂದ್ಕೊಂಡಿದ್ದೀವಿ ಸರ್. ಈಗ ನೋಡಿ, ನಿಮ್ಮ ಒಂದು ಅನುಭವದಲ್ಲಿ ಅತ್ಯಂತ ಲಾಭ ತರ್ತಕ್ಕಂಥ ಬೆಳೆ, ನಿಮಗೆ ಅಚ್ಚುಮೆಚ್ಚಿನ ಬೆಳೆ, ಅಷ್ಟು ಜಾಸ್ತಿ ರಿಸ್ಕ್ ಇರಲಾರ್ದೆ ಬೆಳೆಯುವಂಥ ಬೆಳೆ ಯಾವ್ದು ಅನಿಸುತ್ತೆ ನಿಮಗೆ ಸರ್? ಒಂದು ರೀತಿ ನೋಡಿದ್ರೆ ಹತ್ತಿನೇ ಚೆನ್ನಾಗಿ ಸರ್, ರಿಸ್ಕ್ ಇದ್ದರೂ ಕೂಡ ನಮ್ಗೆ ಸ್ವಲ್ಪ ಲಾಭದಾಯಕ ಅಂತ ಹೇಳ್ಬೋದು ಸರ್. ಹತ್ತಿ ನಮ್ಮ ಬಯಲು ಭೂಮಿಗೆ ಬಂತು ಸರ್, ನಮ್ಮ ಏರಿಯಾಕ್ಕೆ ಬಂತು. ಹಂಗಾಗಿ ಹತ್ತಿನೇ ಜಾಸ್ತಿ ಮಾಡ್ತಾ ಇದೀವಿ ಸರ್ ನಮ್ಮ ಏರಿಯಾದಲ್ಲಿ. ಬಿಡಿಸೋದು ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ, ಕೂಲಿ ಆಳಿನ ಸಮಸ್ಯೆ ಆಗತ್ತೆ ಅಂತೇಳಿ, ನಿಮಗೆ ಏನಾರ ಅನುಭವ ಆಗಿದೆ ಆ ಥರ? ಸರ್ ಸಮಸ್ಯೆ ಇದ್ರೂ ಕೂಡ ಒಂದು 4 ದಿವಸ ಲೇಟ್ ಆಗ್ಬೋದ್ರೆ ಆದರೂ ಕೂಡ ಲೇಬರ್ ಸಿಗುತ್ತಾರೆ, ಮುಡಿಸ್ತೀವಿ ಸರ್, ಮುಡಿಸ್ಬೋದು ಸರ್. ಇನ್ನು ಮುಖ್ಯವಾಗಿ ತಾವು ಕಡಕ್ನಾಥ್ ಕೋಳಿ ಸಾಕಾಣಿಕೆಯನ್ನು ಸಹ ಮಾಡಿದ್ರಿ ಮೊದಲೆಲ್ಲ, ಏನಿಸ್ತು ಕೋಳಿ ಕಡಕ್ನಾಥ್ ಕೋಳಿ ಸಾಕಾಣಿಕೆ ಯಾಕೆ ಅದನ್ನ ಮಧ್ಯದಲ್ಲೇ ಬಿಟ್ಬಿಟ್ರಿ? ಸರ್ ಕಡಕ್ನಾಥ್ ಕೋಳಿ ಬಂದು ಅದು ಎಗ್ ಪರ್ಪಸ್ ಕೊಟ್ಟಿದ್ರಿ ಸರ್, ಅದು ಬಂದು ಏನಾಯ್ತಂದ್ರೆ ನಮ್ಗೆ ಅವ್ರು ಹೇಳಿದ ಪ್ರಕಾರ ಎಗ್ಸ್ ಬರಲಿಲ್ಲ ಸರ್, ಅದು ನಮ್ಗೆ ಲಾಸ್ ಆಗಕತ್ತಿದ್ರು. ಹಂಗಾಗಿ ಅದನ್ನು ನಾವು ಕೊಟ್ಬಿಟ್ಟಿವಿ ಸರ್ ಅವ್ರಿಗೆ, ತಂದ ರೇಟಿಗೆ ಅವರು ವಾಪಸ್ ಹೋಗಿದ್ರು ಸರ್, ಅದರಿಂದ ಏನು ಲಾಸ್ ಆಗಿಲ್ಲ ಸರ್. ನಾನು ಹೇಗೆ ಕಡಕ್ನಾಥ್ ಕೋಳಿ ಎಷ್ಟಕ್ಕೆ ತೊಗೊಂಬಂದ್ರಿ, ಅದನ್ನೇನು ನಿಮಗೆ ಲಾಭ ಏನಾಗಲಿಲ್ಲ ಅದರಿಂದ? ಸರ್ ಅದು 1 ಲಕ್ಷ ರೂಪಾಯಿಗೆ ಅಂತೇಳಿ ಒಂದು 170 ಕೋಳಿ ಕೊಟ್ಟಿದ್ರು ಸರ್, ಒಂದು ದಿನಕ್ಕೆ ಬಂದು 100 ಮೊಟ್ಟೆ ಬರ್ತಂತ ಹೇಳಿದ್ರು ಸರ್, ಅದು ಆ ಥರ ಬರಲಿಲ್ಲ ಸರ್, ಅಟ್ಲೀಸ್ಟ್ 40 ಬರೋಕಚ್ಚಿತ್ತು ಸರ್, ಅದು ಫುಡ್ಗೆ ಸರಿ ಆಗಲಿಲ್ಲ ಸರ್. ಹಂಗಾಗಿ ಅದನ್ನು ನಾವು ಬೇಡ ಅಂತೇಳಿ ನಿರಾಕರಿಸಿಬಿಟ್ಟಿವಿ ಸರ್, ಅವರು ತಗೊಂಡೋಗಿ ನಮ್ಗೆ ದುಡ್ಡು ಕೊಟ್ಟರು ಸರ್. ಹೇಗೆ ಕಡಕ್ನಾಥ್ ಕೋಳಿ ಅಂದರೆ ನಿಮ್ಗೆ ಯಾರ್ದೋ ಒಂದು ಗೈಡೆನ್ಸ್ ಕೊಟ್ಟರೆ ನಿಮಗೆ ಇದನ್ನು ಸಾಕಾಣಿಕೆ ಮಾಡಿರಿ ಅಂತೇಳಿ, ಅಥವಾ ನೀವೇ ಸ್ವಂತ ಇದ್ರ ಮೇಲೆ ಹೋಗಿದ್ರೆ? ಇಲ್ಲ ಸರ್, ಇಲ್ಲಿ ಮಾನ್ವೆಲ್ಲಿ ಒಂದು ಆಫೀಸ್ ಮಾಡಿದ್ರಿ ಸರ್, ಅವರು ಗೈಡೆನ್ಸ್ ಕೊಟ್ಟಿದ್ರಿ, ಅದ್ರ ಪ್ರಕಾರ ಮಾಡಿದ್ರಿ, ಎಲ್ಲ ಚೆನ್ನಾಗಿತ್ತು, ಚೆನ್ನಾಗೇ ನಡೀತು ಸರ್. ಕೆಲವು ಕಡೆ ಜಗ್ಗಿ ಸತ್ತುಬಿಟ್ರು ರೀ, ಆಗ ನಾವು ಭಯಭೀತರಾದ್ವಿ. ಇನ್ನೊಂದ್ರೆ ಆ ಟೈಮ್ ನಮ್ಗೆ ಕೂಡ ಎಗ್ಸ್ ಬರಲಿಲ್ಲ, ಪ್ರಾಬ್ಲಮ್ ಆಯಿತು. ಹಂಗಾಗಿ ನಾನು ಅದನ್ನು ತೆಗೆದಾಕಿಬಿಟ್ಟೆ ಸರ್. ಅದು ತೆಗೆದಾಗ್ಲೇಸಿ ನನ್ನಿಂದ ಎಲ್ಲರೂ ಲಾಸ್ ಆಗ್ಯಾರ, ನಂದು ಅಮೌಂಟರ ಬಂದದ್ರಿ, ಕೆಲವು ಮಂದಿಗೆ ಅಮೌಂಟು ಕೂಡ ಬಂದಿಲ್ಲ ಸರ್, ಅದರಿಂದ ಭಾಳ ಲಾಸ್ ಆಗಿದ್ದಾರೆ, ರೈತರು ಕೂಡ ಲಾಸ್ ಆಗಿದ್ದಾರೆ. ಈಗ ಮನೆಯಲ್ಲಿ ಈಗ ನೋಡ್ರಿ, ಒಂದು 30 ಎಕರೆ ಭೂಮಿ ಅಂತಂದ್ರೆ ಎತ್ತುಗಳು ಬೇಕಾಗ್ತವೆ, ಎಲ್ಲ ಗಳೆ ಹೊಡಿದತ್ತು, ಬಿತ್ತೋದು, ಕುಂಟೆ ಹೊಡಿಲಿಕ್ಕೆ, ಗೊಬ್ಬರ ಹಾಕ್ಲಿಕ್ಕೆ, ಎಲ್ಲ ಹೇಗೆ ಯಾವ ರೀತಿ ಮಾಡಿದ್ರಿ? ಎಲ್ಲ ಯಂತ್ರಗಳ ಮುಖಾಂತರ ಮಾಡಿದ್ರೆ ಎತ್ತುಗಳು ಅದಾವ ಹೇಗೆ? ಸರ್ ಮೊದಲೆಲ್ಲ ನಾನು ಎತ್ತುಗಳು ಬಾಡಿಗೆ ಇಟ್ಟು ಮಾಡಿಸ್ತಾ ಇದ್ದೆ ಸರ್, 1 ವರ್ಷ ಎತ್ತುಗಳು ತಂದು ಕೂಡ ಬಾಡಿಗೆ ಮಾಡಿದೆ ಸರ್, ಆ ವರ್ಷ ಮಳೆಗಾಲನೇ ಆಗಲಿಲ್ಲ ಸರ್, ಹಂಗಾಗಿ ಮತ್ತೆ ಎತ್ತುಗಳು ಆಳುಗಳು ಬರಲಿಲ್ಲ ಸರ್, ಅದನ್ನು ಮೇಂಟೈನ್ ಮಾಡೋದಾಗಲಿಲ್ಲ, ಅವು ಎತ್ತು ದೊಡ್ಡ ಎತ್ತುಗಳಿದ್ದು ಆಗಲಿಲ್ಲ ಸರ್, ಹಂಗಾಗಿ ಅವ್ರನ್ನ ಮಾರಿಬಿಟ್ಟೆ ಸರ್. ಅದು ಈಗ 2 ವರ್ಷದಿಂದ ಸರ್ ನಾನು ಮಿಷನ್ ತಂದ್ಕೊಂಡು ಸರ್, ಮಿಷನ್ ಯಂತ್ರದ ಮುಖಾಂತರ ನಾನು ಅಂತರ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸರ್. ಏನು ಮಷಿನ್ ತೊಗೊಂಡ್ರಿ, ಅದಕ್ಕೆ ಏನೇನು ಅದರಿಂದ ಕೆಲಸ ಮಾಡ್ತೀರಿ ಮಷಿನಿಂದ, ಯಾವನದು ಮನೆ ಮಷಿನ್ ಹೆಸರೇನು? ಸರ್ ಹೋಂಡಾ ಕಂಪ್ನಿದು ಅಂತೇಳಿ ಕೊಟ್ಟಿದ್ದಾರೆ ಸರ್, ಅದು ಹೆಸರು ಬಂದು ಹೋಂಡಾನೇ ಕೊಟ್ಟಿದ್ದಾರೆ ಸರ್, ಯೂಸ್ ಮಾಡೋಕ್ಕೆ ತೋಟದಲ್ಲಿ ಯೂಸ್ ಮಾಡೋದು ಸರ್ ಅದು, ಅದರಿಂದ ನಾನು ಅದರಿಂದ ರಂಟೆ ಕುಂಟೆ ಅದನ್ನೇ ಯೂಸ್ ಮಾಡಿ ಹೊಡ್ತಾ ಇದ್ದೀನಿ ಸರ್, ಹತ್ತಿ ಸಾಲಲ್ಲಿ ಎಲ್ಲ ಮಧ್ಯೆ ಅಂತರ್ ಬೇಸಾಯ. ಹ್ಞೂ ಸರ್. ಅಂದರೆ ಅಂತರ್ ಬೇಸಾಯ ಮಾಡಲಿಕ್ಕೆ ಕುಂಟಿ ಅದು ಹೊಡಿಲಿಕ್ಕೆ ಅದನ್ನು ಉಪಯೋಗ ಮಾಡ್ತೀರಿ? ಅದು ಹೌದು ಸರ್. ಹೋಂಡಾ ಕಂಪ್ನಿ ಒಂದು ಕುಂಟೆ ಅನ್ಬೋದು ಅಥವಾ ಪವರ್ ಟಿಲ್ಲರ್ ಟೈಪ್ ಸರ್? ಪವರ್ ಟಿಲ್ಲರ್ ಟೈಪೇ ಬರುತ್ತೆ ಸರ್, ಅದು ರೋಟೋವೇಟರ್ ಸರ್, ಅದು ಆ್ಯಕ್ಚುಲಿ ಅದನ್ನು ನಾವು ಕುಂಟಿಗೆ ಮಾಡ್ಕೊಂಡಿದ್ದೀವಿ ಸರ್. ನಾನು ಈಗ ಅದಕ್ಕೆ ಎಷ್ಟು ರೊಕ್ಕ ಬಿತ್ತವಾಗ ಏನಾದ್ರು ಸಬ್ಸಿಡಿ ಬಂತ ತಮಗೆ ಹೋಂಡಾ ರೋಟೋವೇಟರ್ಗೆ? ಸರ್ ಹೋಂಡಾ ರೋಟೋವೇಟರ್ಗೆ ಸರ್ ಅದು 80,000 ಅಂತೇಳಿ ರೇಟ್ ಕೊಟ್ಟಿದ್ರೆ ಸರ್, ಅದರಿಂದ ನಾನು 38,000 ಸಬ್ಸಿಡಿ ತಗೊಂಡೆ ಸರ್. ನಾನು ಸಬ್ಸಿಡಿ ತಗೊಂಡು ಅದನ್ನು ಯೂಸ್ ಮಾಡ್ಕೊಂಡು ಈಗ ಅದನ್ನು 5 ವರ್ಷ ಆಯ್ತು ಸರ್ ನಾನು ತಗೊಂಡು. ಮೊದಲೆಲ್ಲ ಅಷ್ಟು ನಮ್ಗೆ ಮಾಹಿತಿ ಇದ್ದಿಲ್ಲ ಸರ್, ರೋಟೋವೇಸ್ಟರ್ ಅಷ್ಟೇ ಯೂಸ್ ಮಾಡ್ತಾ ಇದ್ವಿ, ಅದು ಗಾಲಿ ಕೂಡ ಮಾಡಿಸಿದ್ವಿ ಸರ್ ನಾವು, ಒಂದು 10,000 ಕೊಟ್ಟು ಗಾಲಿ ಮಾಡಿಸಿ ಎಲ್ಲ ಮಾಡಿಸ್ತೀವಿ, ಸಕ್ಸಸ್ ಆಗಲಿಲ್ಲ ರೀ. ಈಗ ಕಂಪ್ನಿಯವರೇ ತಯಾರು ಮಾಡಿದ್ದಾರೆ ಸರ್, ಔಟ್ರನ್ನ ತಂದು ಹಾಕಿದ್ದೀವಿ ಸರ್, ಪರವಿಲ್ಲ ಸರ್, ಈಗ ಯೂಸ್ ಮಾಡುತ್ತಿದ್ವಿ. ಹ್ಞೂ, ರಂಟೆ ಅದರ ಅದರಿಂದ ಏನೇನು ಕೆಲಸ ಮಾಡ್ತೀರಿ ನೀವು ಅದರಿಂದ? ಅದು ಮಧ್ಯೆ ಕುಂಟೆ ಹೊಡಿತೀವಿ ಸರ್, ರೋಟೋವೇಟರ್ ಹೊಡಿತೀವಿ, 2 ಕೆಲಸ ಮಾಡ್ಬೋದು ಸರ್. ಹ್ಞೂ ಸರ್. ಹೇಗೆ ತಾಸಿಗೆ ಒಂದು ಒಬ್ಬ ಮನುಷ್ಯ ಒಂದು ತಾಸಿಗೆ ಎಷ್ಟು ಕುಂಟೆ ಹೊಡಿಬೋದು ಅದರಿಂದ ಕಳೆ ಅಂದರೂ ಅಂತರ್ ಬೇಸಾಯ ಮಾಡ್ಬೋದು, ಜೊತೆಗೆ ಪೆಟ್ರೋಲ್ ಅದು ಹೇಗೆ ತಿಂತದ ಅದು ಕನ್ಸಂಪ್ಷನ್? ಸರ್ 1.5 ತಾಸಿಗೆ 1 ಎಕರೆ ಹೋಗ್ತದೆ ಸರ್, ಅದು 1 ಲೀಟ್ರು ಕುಡಿತದೆ ಸರ್ ಪೆಟ್ರೋಲ್, 1 ಲೀಟ್ರ್ ಕುಡಿತದೆ ಸರ್. ಒಂದು ಒಬ್ಬ ಮನುಷ್ಯ ಒಂದು 4-5 ಎಕರೆ ಹೊಡಿಬೋದು ಒಂದು ದಿವಸಕ್ಕೆ? ಒಂದು ದಿವಸಕ್ಕೆ 5 ಎಕರೆ ಹೊಡಿಬೋದು ಸರ್ ಒಬ್ಬ ಮನುಷ್ಯ ಸರ್. ಹ್ಞೂ ಸರ್. ಅಂದರೆ ಈಗ ನಿಮಗೆ ಎತ್ತುಗಳು ಅನಿವಾರ್ಯ ಆಗಿಲ್ಲ, ನಿಮಗೇನು ಎತ್ತುಗಳು ಅನಿವಾರ್ಯ ಬೇಕೇ ಬೇಕಂತ ಅನಿಸ್ತಾ ಇಲ್ಲ ಎತ್ತುಗಳು? ಸರ್ ಎತ್ತುಗಳು ಅನಿವಾರ್ಯ ಆಗಿಲ್ಲ ಸರ್, ಈ ವರ್ಷ ಅಂತೂ ನಾವು ಎತ್ತುಗಳು ಬಳಸೇ ಇಲ್ಲ ಸರ್, ಅನಿವಾರ್ಯ ಅನಿಸಿಲ್ಲ ಸರ್ ಇದುವರೆಗೆ ನಾನು ಈ ವರ್ಷ ಸರ್. ಮತ್ತೆ ಒಕ್ಕಲುತನದ ಜೊತೆ ಏನು ಇತರ ಒಂದು ಚಟುವಟಿಕೆಗಳು, ಹೈನುಗಾರಿಕೆ ಇರ್ಬೋದು, ಕುರಿ ಸಾಕಾಣಿಕೆ, ಬೇರೆ ಏನು ಚಟುವಟಿಕೆಗಳು ಅದಾವೆ ತಮ್ಮದು? ಸರ್ ಹೈನುಗಾರಿಕೆ ಅಂಬೋದು 4 ಎಮ್ಮೆ ಇದೆ ಸರ್, ಸರ್ ಸದ್ಯಕ್ಕೆ ಮನೆಗಂತೂ ಉಪಯೋಗಿಸ್ತೀವಿ ಸರ್. ಮತ್ತು ನಮಗೆ ಉಳ್ಕೆದು ಕುರಿ ಅಂದರೆ ವರ್ಷ ಒಂದು ಈ ಮಳೆಗಾಲ ಹೋದ್ಮೇಲೆ ಸರ್ ಒಂದು 10 ಕುರಿ ತಂದು ಕಂತೀವಿ ಸರ್, ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸರ್. ಅಂದರೆ ಕುರಿ ಟಗರ್ ಮರಿಗಳನ್ನು ತರ್ತೀರಿ? ಹ್ಞೂ ಸರ್, ಟಗರ್ ಮರಿ ಸರ್ ತರ್ತೀವಿ ಸರ್. ಹ್ಞೂ, ಸಾಕ್ತೀವಿ ಸರ್. ಎಷ್ಟಕ್ಕೆ ತರ್ತೀರಿ, ಎಷ್ಟು ತಿಂಗಳು ಮೇಯಿಸ್ತೀರಿ ಅವನು, ಎಷ್ಟಕ್ಕೆ ಮಾರ್ತೀರಿ ಅವನಲ್ಲ? ಸರ್ 4-5 ಸಾವಿರ ತನಕ ಟಗರ್ ಮರಿ ತರ್ತೀವಿ ಸರ್, ಅದನ್ನು ಒಂದು 5-6 ತಿಂಗಳ ತನಕ ಇಟ್ಕೊಂತೀವಿ ಸರ್, 10-11 ಸಾವಿರ ನಾವು ಮಾರ್ತಾ ಇದ್ದೀವಿ ಸರ್. ಹ್ಞೂ ಸರ್. ಏಕೆ ಇನ್ನೂ ಹೆಚ್ಚಿಗೆ ಒಂದು 20-25 ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಲಾಭ ಪಡ್ಕೋಬೋದಲ್ಲ, ಅದರಿಂದ ಆಗೋದಿಲ್ವ ನಿಮಗೆ? ಸರ್ ಮಾಡ್ಬೋದು ಸರ್. ಈಗ ನಮ್ಗಂದರೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಹೊಲಗಳು ಬಯಲು ಹೊಲ ಮಾಡ್ಬೇಕು ಸರ್, ಅದ್ರ ಜೊತೆಗೆ ಇದನ್ನು ಮಾಡೋದಂದ್ರೆ ಕಷ್ಟ ಆಗುತ್ತೆ ರೀ ಸ್ವಲ್ಪ, ಆದರೆ ನಾವು ಅದು ಇದು ಮೇಂಟೈನ್ ಆಗುತ್ತೆ ರೀ, ಈ ಲೇಬರ್ ಒಂದು ಸಿಗೋದಿಲ್ಲ ಸರ್, ಹಂಗಾಗಿ ಇನ್ನು ಸ್ವಂತ ಮಾಡ್ಬೇಕಲ್ರಿ, ಹಂಗಾಗಿ ಆಗೋದಿಲ್ಲ ಸರ್. ಅಷ್ಟೇ ನಮ್ಗೆ ಅಡ್ಜಸ್ಟ್ ಆಗ್ತಾ ಇದೆ ಸರ್. ಹೆಂಗೆ ಅನಿಸ್ತದ ರೀ ಪಂಪನಗೌಡ್ರೆ, ತಾವು ಎಲ್ಲಿವರೆಗೆ ಶಾಲೆ ಓದಿರಿ, ಒಕ್ಕಲ್ತನ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಒಕ್ಕಲ್ತಿಂದ ಒಳ್ಳೆ ಲಾಭ ಮಾಡ್ಕೊಳಕತ್ತೀರಿ ಹೆಂಗೆ ತಾವು? ಸರ್ ನಾನು ಪಿ ಯು ಸೆಕೆಂಡ್ ಇಯರ್ ಮುಗಿದೆ ಸರ್. ನಾನು ಬಂದು ನಾನು ಈಗ 8-10 ವರ್ಷಲಾಸಿ ನಾನು ವ್ಯವಸಾಯ ಮಾಡ್ತಾ ಇದ್ದೆ. ಪರವಾಗಿಲ್ಲ ಸರ್, ನಾವು ಮಾಡ್ತಾ ಇದ್ದಾಗಲಾಸಿ ಏನು ಲಾಸ್ ಏನಿಲ್ಲ ಸರ್. ಮಳೆ ಇಲ್ಲ ಅಂದರೆ ಅದು ಮತ್ತೆ ಎಲ್ಲರಿಗೂ ಉಂಟು ಮತ್ತು ಸರ್. ಈಗಂತೂ ನಮಗೇನು ಪರವಾಗಿಲ್ಲ ಸರ್. ಅಂದರೆ ಈಗ ಟ್ಯಾಕ್ಟರ್ದು ಇಟ್ಕೊಂಡ್ರೆ ನೀವು 30-40 ಎಕರೆ ಅಂತಂದರೆ ಎಲ್ಲ ಬಾಡಿಗೆ ಹೊಚ್ಚು ಅಂದ್ರೆ ಭಾಳ ಬರ್ತದೆ ಬಾಡಿಗೆ. ಹೌದು ಸರ್, ಸ್ವಂತ ಟ್ಯಾಕ್ಟ್ರ್ ಇದೆ ಸರ್. ನನಗೆ ಈಗ 10 ವರ್ಷಲಾಸಿ ನಾನು ಟ್ಯಾಕ್ಟ್ರ್ ಮಾಡಿದ್ದೀನಿ. ಮೊದಲು ಪವರ್ ಟಿಲ್ಲ ಮಾಡಿದೆ ಸರ್, VST ಒಂದು ಅದು ದೊಡ್ಡ ಟ್ಯಾಕ್ಟ್ರ್ ಮಾಡಿದೆ ಸರ್, 4-wheel ಡ್ರೈವ್ ಸರ್. ಅದಾದಮೇಲೆ ಈಗ ಫರ್ಗೂಷನ್ 2-5 ಹ್ಞೂ ಸರ್. ಟ್ಯಾಕ್ಟ್ರಿಂದ ಏನು ಎಲ್ಲ ಕೆಲಸ ಬಿತ್ತೋದು, ಎಣ್ಣೆ ಹೊಡೆಯೋದು, ಕುಂಟೆ ಹೊಡೆಯೋದು ಎಲ್ಲ ಕೆಲಸ ಅದರಿಂದ? ಇಲ್ಲ ಸರ್, ಟ್ಯಾಕ್ಟ್ರ್ ಮುಖಾಂತರ ನಾವಿನ್ನೂ ಹತ್ತಿ ಹೊಲದಲ್ಲಿ ಮಾಡಿಲ್ಲ ಸರ್. ಇದು ಮಧ್ಯೆ ಇದಂತೂ ಎಡೆ ಹೊಡಿತೀವಿಲ್ಲ ಸರ್, ಹಂಗಾಗಿ ಅದನ್ನ ಉಪಯೋಗ ಮಾಡಿಲ್ಲ ಸರ್ ಟ್ಯಾಕ್ಟರ್ ಕೂಡ. ಟ್ಯಾಕ್ಟ್ರಿಂದ ಏನೇನು ಕೆಲಸ ಮಾಡಿಸ್ತೀರಿ ಮತ್ತೆ? ಟ್ಯಾಕ್ಟ್ರಿಂದ ರಂಟೆ, ಕುಂಟೆ, ಟಿಲ್ಲರು, ಮಡಿಕೆ ಈ ಥರ ಯೂಸ್ ಮಾಡ್ತೀವಿ. ಹ್ಞೂ, ಸಿಂಪರಣೆ ಮಾಡೋದು ಮನ್ಸೋರ ಮಾಡ್ತಾ ಇದೆ, ಮನ್ಸೋರ ಮಾಡ್ತಾ ಇದೀವಿ ಸರ್. ಈಗ ಮತ್ತೆ ಬೇರೆ ಹೊರಗಡೆ ಬಾಡಿಗೆ ಅದು ಕಳಿಸ್ತಾರೆ ಟ್ಯಾಕ್ಟರ್? ಹ್ಞೂ ಸರ್, ಬಾಡಿಗೆ ಹೋಗ್ತಾರೆ ಸರ್. ಈ ವರ್ಷ ಕಡೆ ಸ್ವಲ್ಪ ಕಡಿಮೆ ಮಾಡಿದೆ ಸರ್, ಯಾಕಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಅದರಿಂದ ಇಲ್ಲಿ ಏನು ಉಳಿತಾಯ ಇಲ್ಲ ಸರ್. ರೈತರು ಕೂಡ ಅದು ಸರಿಗೆ ಅಮೌಂಟ್ ಕೊಡ್ತಾ ಇಲ್ಲ, ಮತ್ತು ಅವ್ರಿಗೆ ರೇಟ್ ಕಂಡಂಗೆ ಆಗುತ್ತೆ ರೀ. ನಾವು ರೇಟ್ ಜಾಸ್ತಿ ಮಾಡಿ ಪೆಟ್ರೋಲ್ ಜಾಸ್ತಿ, ಅವ್ರು ಕೊಡ್ತಾ ಇಲ್ಲ ಅಷ್ಟೇ ಸರ್. ಈಗ ನೀವೇ ಮನೆಯವರ ಟ್ಯಾಕ್ಟ್ರು ನಡೆಸ್ತೀರಾ? ಹ್ಞೂ ಸರ್, ಮನೆಯವರೇ ನಡೆಸ್ತಾರೆ, ನಾವು ಓನಾಗಿ ಯೂಸ್ ಮಾಡ್ತೀವಿ ಸರ್. ಹ್ಞೂ ಸರ್. ಅಂದರೆ ನಿಮ್ಮ ಮಕ್ಕಳಿಗೆಲ್ಲ ತರಬೇತಿ ಕೊಡಾಕತ್ತಿರಿ ಒಕ್ಕಲ್ತನದೆಲ್ಲ ತರಬೇತಿ ಸರ್? ಅದು ಬೈ ಬರ್ತ್ ಬಂದ್ಬಿಟ್ಟದ್ರಿ, ಅವ್ರು ಮಾಡ್ತಾ ಇದ್ದಾರೆ ಅದನ್ನೆಲ್ಲ. ಈಗ ಮಕ್ಕಳು ಸಾಲೆ ಅಂತೇಳಿ ಯಾರು ಹೊಲಕ್ಕೆ ಕಳಿಸೋದಿಲ್ಲ. ಹೊಲ ಅಂದರೆ ಗೊತ್ತಿರೋದಿಲ್ಲ, ಏನು ಕೆಲಸ ಅಂದರೆ ಗೊತ್ತಿದೆ, ಒಂದು ಕಸ ಕೀಳೋದು ಗೊತ್ತಿರೋದಿಲ್ಲ. ಸಾಲಿಗೆ ಕಲಿಸೋದ್ರ ಜೊತೆ ಇದು ಕಲಿಸ್ಬೇಕಾಗತ್ತೆ ಮಕ್ಕಳಿಗೆಲ್ಲ, ರೈತರು ಅಂತಂದರೆ. ಹೌದು ಸರ್, ಕಲಿಸ್ಬೇಕಾಗತ್ತೆ. ಅದ್ರ ಪ್ರಕಾರ ಯಜಮಾನರು ಅದನ್ನೇ ಮಾಡಿದ್ದಾರೆ, ನಾವು ಅದನ್ನೇ ಮಾಡ್ಕೊಂಬಂದ್ವಿ ಮೊನ್ನೆ. ಈಗ ಆದರೂ ಕೂಡ ಮಕ್ಕಳು ಸಾಲಿ ಓದ್ತಾ ಇದ್ದಾರೆ, ಹಂಗೆ ಇದನ್ನು ಕೂಡ ನಾವು ಕಲಿಸ್ತಾ ಇದ್ದೀವಿ ಸರ್. ಹ್ಞೂ ಸರ್. ಯಾಕಂದರೆ ನಮ್ಮ ಮನೆತನದ ಉದ್ಯೋಗ ಅಂದರೆ ಅವ್ರಿಗೆ ಗೊತ್ತಿರಬೇಕು ಎಲ್ಲಿ ಹೊಲ ಐತೆ ನಮ್ಮದು, ಏನು ಮಾಡ್ತಾರೆ, ಹೆಂಗೆ ಮಾಡಬೇಕು, ಹೆಂಗೆ ಬೀಜ ಬಿತ್ತಬೇಕು, ಯಾವ ಬೀಜ ತರಬೇಕು ಅನ್ನೋದು ಎಲ್ಲ ಮಾಹಿತಿ ಬೇಕು. ಆ ಥರ ಟ್ರೈನಿಂಗ್ ಕೊಡ್ಬೇಕು ಮಕ್ಕಳಿಗೇನು ಸರ್. ಅದೇ ಥರ ಅವರು ಮಾಡ್ತಾ ಇದ್ದಾರೆ, ನಾವು ಏನು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ, ಅವರು ಕೂಡ ಸ್ವಲ್ಪ ಈಗ ಎಲ್ಲ ಅಡ್ಜಸ್ಟ್ ಆಗಿದ್ದಾರೆ ಸರ್. ಆಗಿದ್ದಾರೆ ಸರ್. ನೋಡ್ರಿ ಪಂಪನಗೌಡ, ತಾವು ಪಿ ಯು ಸಿ ತನ ಓದಿದಿರಿ, ಕಲ್ತಂಥ ಯುವಕರಿಗೆ ಒಕ್ಕಲ್ತನ ಮಾಡುವಂಥವ್ರಿಗೆ ಭಾಳಷ್ಟು ಮಂದಿ ಲೀಸ್ ಕೊಡಾಕತ್ತಾರೆ ಭೂಮಿಯನ್ನು. ಲೀಸ್ ಕೊಟ್ಟು ಏ ಎಲ್ಲಪ್ಪ ಯಾರು ಗುದ್ದಾಡ್ತಾರ ಅಂತೇಳಿ ಅಂತಕ್ಕಂಥದ್ದು. ಆದರೆ ನೀವು 30-35 ಎಕರೆ ಇಟ್ಕೊಂಡು ಸ್ವಂತ ಮಾಡ್ಕೊತ ಹೊಂಟಿರ್ತಾವೆ, ಏನು ಹೇಳ್ತೀರಿ ಇಂಥವ್ರಿಗೆ? ಲೀಸ್ ಕೊಡುವಂಥವ್ರಿಗೆ ಇರ್ಬೋದು, ಏನೋ ಅನಾನುಕೂಲ ಅದು ಕೊಡ್ತಿರ್ತಾರೆ, ಆದರೆ ಎಲ್ಲ ಇರ್ತದೆ ವ್ಯವಸ್ಥೆಗಳು, ಆದರೆ ಮಾಡಕ್ಕೆ ರೆಡಿ ಇರೋದಿಲ್ಲ ಸರ್. ಏನಂದರೆ ಇದೇ ಲೇಬರ್ ಕಾಸ್ಟ್ ಒಂದು ಜಾಸ್ತಿ ಆಗಿ, ಮತ್ತು ಇದು ಪೆಟ್ರೋಲ್ ರೇಟ್ ಏನು ಜಾಸ್ತಿ ಆಗಿ, ಅದರಿಂದ ಅವರೆಲ್ಲ ಕಷ್ಟ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ರೀ. ಹಂಗಾಗಿ ಅವ್ರು ಏನು ಮಾಡಿಬಿಡ್ತಾರೆ, ಸ್ವಲ್ಪ ಲೀಸ್ ಕೊಟ್ಬಿಟ್ರೆ ಆಯ್ತಲ್ಲಪ್ಪ, ಅವ್ರು ಇದ್ದಲ್ಲಿಗೆ ತಂದು ಕೊಡ್ತಾರಲ್ಲ, ಅದನ್ನ ಯಾಕೆ ನಾವು ಮೈಯೆಲ್ಲ ಉಸ್ಕೋಬೇಕು? ಲೇಬರ್ ಕಾಸ್ಟ್ ಒಂದು ಜಾಸ್ತಿ ಆಗಿಬಿಟ್ಟದ, ನಾವು ಮನೆಯವ್ರು ಮಾಡೋದಾಗಂಗಿಲ್ಲ ಅಂಥೇಳಿ ಅವರು ಲೀಸ್ ಕೊಡೋಕ್ಕಾರೆ. ಆದರೂ ಕೂಡ ನಾವು ಅದರಿಂದ ಸ್ವಂತ ಮಾಡೋದೇ ಮೇನು ಒಂದು ರೀತಿ ಒಳ್ಳೇದು ಅನ್ಕೊಂಡು ನನ್ನ ಪ್ರಕಾರ ಸರ್. ಈಗ ಏನಾಗಿದೆ ಅಂದರೆ, ಪ್ರತಿ ಕೂಲಿ ಮಾಡೋರಿಗೆಲ್ಲ ನಾವು ಹೊಲಗಳು ಕೊಟ್ಬಿಟ್ಟಿವಿ ಸರ್ ಲೀಸಿಗೆ, ಅವ್ರು ಕೂಲಿ ಮಾಡೋಕ್ಕೆ ಬರಲಾರ್ದಂಗೆ ಆಗಿದೆ ಸರ್. ಹಂಗಾಗಿ ಸ್ವಲ್ಪ ತ್ರಾಸ್ ಅಂತ ಹೇಳ್ಬೋದು ಸರ್. ಈಗ ತಿಪ್ಪೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಸಾಕಷ್ಟು ಗೊಬ್ಬರ ಬೇಕು. ಬರೀ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಗೊಬ್ಬರದ ವ್ಯವಸ್ಥೆ ಬರುತ್ತೆ ನಿಮ್ಗೆ ತಿಪ್ಪೆ ಗೊಬ್ಬರದೆಲ್ಲ ಕಾಂಪೋಸ್ಟ್? ವರ್ಷಕ್ಕೆ 8-10 ಟ್ರಾಲಿ ಬರುತ್ತೆ ರೀ ನಮ್ಮದು, ಅದನ್ನು ಬಳಸ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರ ಸ್ವಲ್ಪ ಬಳಸ್ತಾ ಇದ್ದೀವಿ, ಅದನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಈ ವರ್ಷ ನೋಡ್ಬೇಕು ಸರ್, ಎರೆಹುಳು ಗೊಬ್ಬರ ಒಂದು ಮಾಡ್ಬೇಕಂತ ಒಂದು ಪ್ಲ್ಯಾನ್ ಇದೆ ಸರ್. ಈಗ ನೋಡ್ರಿ, ಈಗ ZP ಅಥವಾ ಈ ಗ್ರಾಮ ಪಂಚಾಯತಿ ವತಿಯಿಂದ ರೈತ ಬಂದು ಅಂತ ಬಂದದ ಎರೆಹುಳು ಗೊಬ್ಬರ ಇದನ್ನು ಮಾಡ್ಕೊಳಕ್ಕೆ ಒಂದು ಘಟಕವನ್ನು 27,000 ರೂಪಾಯಿಗೆ ಒಂದು ಹಣಕಾಸಿನ ನೆರವು ಸಿಗತ್ತೆ ಅದಕ್ಕೆಲ್ಲ ಹಾಕ್ಕೊಳ್ಳಿಕ್ಕೆ. ಆ ರೀತಿ ಈಗ 15 ರೈತ ಬಂದು ಅಂತೇಳಿ ಪ್ರಾರಂಭ ಆಗಿದೆ NRAG ಸ್ಕೀಮಲ್ಲಿ. ಅದ್ರ ಬಗ್ಗೆ ತಾವು ವಿಚಾರ ಮಾಡಿ ಮಾಡ್ಕೋಬೋದು ಅದ್ರ ಬಗ್ಗೆ ಸರ್. ಮೊನ್ನೆ ಓದಿದ್ದೆ ಸರ್, ಅದು ನೋಡಿದ್ದೀನಿ, ಎರೆಹುಳು ಗೊಬ್ಬರದ್ದು ಅದರಲ್ಲಿ ಸಕ್ಸಸ್ ಆಗ್ಬೋದು ಅನ್ಕೊಂಡಿದ್ದೀನಿ ಸರ್. ಮತ್ತು ಅದರಲ್ಲಿ ಸಕ್ಸಸ್ ಆದರೆ ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಅದು 100,000 ರೂಪಾಯಿ ತಾನು ಕೊಡ್ತು ಅಂತೇಳಿ ಇದು ಮಾಡಿದ್ದಾರೆ, ಹೇಳಿದ್ದಾರೆ ಸರ್. ಅದನ್ನು ನಾವು ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಸರ್. ಒಳ್ಳೆಯದು ಪಂಪನಗೌಡರು, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ಕೃಷಿ ವಿಚಾರಗಳನ್ನು ಹಂಚ್ಕೊಂಡಿರಿ. ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡಿ ಒಳ್ಳೆಯ ಒಂದು ಲಾಭ ತಮಗೆ ಬರಲಿ ಅಂತ ಹೇಳೋಣ. ನಿಮ್ಮ ಹಾಗೆ ನಮ್ಮ ಯುವಕರು ಒಕ್ಕಲ್ತನ ಮಾಡಲಿಕ್ಕೆ ಮುಂದೆ ಬರಲಿ. ಸ್ವಂತ ಒಕ್ಕಲ್ತನ ಮಾಡೋದು ಭಾಳ ಮುಖ್ಯ, ಯಾಕಂದರೆ ಮತ್ತೊಬ್ಬರಿಗೆ ಭೂಮಿಯನ್ನು ಕೊಟ್ಟು ಹೋದರೆ ಖಂಡಿತ ನಮ್ಗೆ ಯಾವುದೋ ಭೂಮಿನೂ ಉಳಿಯಂಗಿಲ್ಲ, ಲಾಭನೂ ಬರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಯುವಕರು ಗಮನ ಹರಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಗೂ ಧನ್ಯವಾದಗಳು ಸರ್. ಇದುವರೆಗೆ ಮಾನ್ವಿ ತಾಲೂಕಿನ ನಂದಿಹಾಳ್ ಗ್ರಾಮದ ಪಂಪನಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರೆ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ಕೇಳಿ ಲಿಂಗಸ್ಕೂರು ತಾಲೂಕಿನ ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಲಿಂಗಸ್ಕೂರಿನ ಕೃಷಿ ಅಧಿಕಾರಿಗಳಾದ ಅಶೋಕ ಕಾಂಬ್ಳೆ ಅವರಿಂದ. ನಮಸ್ಕಾರ ಕೇಳಿದ್ರೆ, ಇವತ್ತು ಪ್ರಸ್ತುತ ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ನಮಗೆ ಮಾಹಿತಿ ಅನ್ಕೊಳ್ಳಕ್ಕೆ ಲಿಂಗಸೂರಿನ ಕೃಷಿ ಅಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ಕಾಂಬ್ಳೆ ಅವರಿದ್ದಾರೆ. ಅವರು ಇವತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆ ರೈತರಿಗೆ ಅನ್ನೋದನ್ನು ಕುರಿತು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ. ನಮಸ್ತೆ. ಈಗ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ, ಸದ್ಯ ಮುಂಗಾರಿಗೆ ಬೇಕಾಗುವ ತೊಗರಿ ಬೆಳೆಗೆ, ಸಜ್ಜೆ ಬೆಳೆಗೆ ಬೇಕಾಗುವ ಸಸ್ಯ ಸಂರಕ್ಷಣಾ ಔಷಧಿಗಳಾದ ಕ್ಲೋರೋಪೈರಿಫಾಸು, ಪ್ರೊಫೆನೋಫಾಸು, ಇಮಾಮೆಕ್ಟಿನ್ ಬೆಂಜೋಯೇಟ್, ಇಮಿಡಾಕ್ಲೋಪ್ರೇಡ್, ಅಸಿಫೇಟ್, ಈ ರೀತಿ ನಾವು ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ರೈತರಿಗೆ ವಿತರಿಸುತ್ತಿದ್ದೇವೆ. ಅದೇ ಪ್ರಕಾರ ಭೂಮಿಗೆ ಹಾಕಲು ಜಿಪ್ಸಮ್ಮು, ಜಿಂಕ್ ಸಲ್ಫೇಟು, ಎರೆಹುಳು ಗೊಬ್ಬರ, ಈ ರೀತಿ ಸಹಿತ ನಾವು ರೈತರಿಗೆ ಭೂಮಿಗೆ ಬೆರೆಸಲಿಕ್ಕೆ ಸಾವಯವ ಗೊಬ್ಬರಗಳನ್ನು ವಿತರಿಸುತ್ತೇವೆ. ಅದೇ ರೀತಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಸಲಕರಣೆಗಳು ಅಂದರೆ ಬ್ಯಾಟ್ರಿ ಸ್ಪ್ರೇಯರು, 2-ಸ್ಟ್ರೋಕ್ ಸ್ಪ್ರೇಯರು ಹಾಗೂ HDP ಸ್ಪ್ರೇಯರು, 4-ಸ್ಟ್ರೋಕ್ ಸ್ಪ್ರೇಯರು, ಈ ರೀತಿ ನಾವು ರೈತರಿಗೆ ಔಷಧಿಯನ್ನು ಸಿಂಪರಣೆ ಮಾಡಲಿಕ್ಕೆ ಸಹಾಯಧನದಲ್ಲಿ ರೈತರಿಗೆ ವಿತರಿಸುತ್ತೇವೆ. ಅದೇ ರೀತಿ ಕೃಷಿ ಯಂತ್ರೋಪಕರಣಗಳಾದ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂಗೆ ಕೂರಿಗೆ, ಕುಂಟಿ, ರೋಟಾವೆಟ್ರು ಹಾಗೂ ಪಡ್ಲರು, 2-ಬಾಟಮ್ MB ಫ್ಲೋ, 3-ಬಾಟಮ್ MB ಫ್ಲೋ ಹಾಗೂ ಕಲ್ಟಿವೇಟ್ರ್, ಈ ರೀತಿ ರೈತರಿಗೆ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂಗೆ ಎಲ್ಲ ಸಲಕರಣೆಗಳನ್ನು ನಾವು ಕೊಡುತ್ತೇವೆ. ಅದೇ ರೀತಿ ಕೃಷಿ ಸಂಸ್ಕರಣಾ ಯೋಜನೆಯಲ್ಲಿ ರೈತರಿಗೆ ರಾಶಿ ಮಷಿನ್ನು, ಹಿಟ್ಟಿನ ಗಿರಣಿ, ಖಾರ ಕುಟ್ಟುವ ಯಂತ್ರಗಳನ್ನು ಸಹ ನಾವು ನಮ್ಮ ಕೃಷಿ ಇಲಾಖೆಯಿಂದ ಹಾಗೂ ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ ನಾವು ಸಹಾಯಧನದಲ್ಲಿ ವಿತರಿಸುತ್ತೇವೆ. ಇದು ಸಾಮಾನ್ಯ ರೈತರಿಗೆ ಇದು 50% ದರದಲ್ಲಿ ನಾವು ಕೊಡುತ್ತೇವೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನರಿಗೆ 90% ಸಹಾಯಧನದಲ್ಲಿ ರೈತರಿಗೆ ಎಲ್ಲ ಸಸ್ಯ ಸಲಕರಣೆಗಳಾಗಲಿ, ಕೃಷಿ ಯಂತ್ರೋಪಕರಣಗಳಾಗಲಿ ಹಾಗೂ ಈ ರೀತಿ ನಾವು ರೈತರಿಗೆ ಸಹಾಯಧನದಲ್ಲಿ ವಿತರಿಸುತ್ತೇವೆ. ಸರ್, ಈಗ ಸಸ್ಯ ಸಲಕರಣೆಗಳಾಗಲಿ ಅಥವಾ ಯಂತ್ರೋಪಕರಣಗಳಾಗಲಿ ಇವು ರೈತರಿಗೆ ಸಿಗಬೇಕಂದ್ರೆ ರೈತರು ಏನು ಅರ್ಹತೆ ಹೊಂದಬೇಕು, ಹೇಗೆ ಅವರು ಅಪ್ಲೈ ಮಾಡಬೇಕು ಕೃಷಿ ಇಲಾಖೆಗೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನೋಡಿ, ಈಗ ರೈತರು ಯಾವುದೇ ಒಂದು ನಮ್ಮ ಸೌಲಭ್ಯವನ್ನು ಪಡೆಯಬೇಕಾದ್ರೆ ಮೊದಲು ಅವರು ಪಹಣಿಯನ್ನು ಹೊಂದಿರಬೇಕು. ಕಡ್ಡಾಯವಾಗಿ ಅವರು ಅವರ ಹೆಸರಿನಲ್ಲಿ ಪಹಣಿ ಇರಬೇಕು. ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇವುಗಳನ್ನು ತಗೊಂಡು ನಾವು ಮೊದಲೇ ಒಂದು FID ಅಂತ ಕ್ರಿಯೇಟ್ ಮಾಡಿರ್ತೇವೆ. ಅವರು FID ಮಾಡಿರಲಿಲ್ಲ ಅಂದರೂ ಸಹಿತ ಈಗ ತಂದು ಕೊಟ್ಟು FID ಮಾಡಿಕೊಂಡು ಅವರು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಅರ್ಜಿಯನ್ನು, ಒಂದು ಅರ್ಜಿ ನಮೂನೆ ಇದೆ, ಆ ಅರ್ಜಿ ನಮೂನೆಯಲ್ಲಿ ಎಲ್ಲ ಭರ್ತಿ ಮಾಡಿ ಅದರ ಜೊತೆಗೆ ಈಗ ಮೊದಲೇ ಹೇಳಿದಂಗೆ ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಜಾತಿ ಸರ್ಟಿಫಿಕೇಟ್, ಆದಾಯ ಸರ್ಟಿಫಿಕೇಟ್ ಇವುಗಳನ್ನೆಲ್ಲ ಆ ಅರ್ಜಿಯೊಂದಿಗೆ ಲಗತ್ತಿಸಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಕೊಡಬೇಕು. ಅವರು ಕೊಟ್ಟ ನಂತರ ನಾವು ಒಂದು ಜ್ಯೇಷ್ಠತಾ ಪಟ್ಟಿಯನ್ನು ತಯಾರು ಮಾಡುತ್ತೇವೆ. ಆ ಜ್ಯೇಷ್ಠತೆ ಆಧಾರದ ಮೇಲೆ ರೈತರಿಗೆ ನಾವು ಆ ಸಲಕರಣೆಯನ್ನು ಅಥವಾ ಕೃಷಿ ಯಂತ್ರೋಪಕರಣವನ್ನು ಕೊಡ್ತಾ ಹೋಗುತ್ತೇವೆ. ಜ್ಯೇಷ್ಠತಾ ಪಟ್ಟಿಯನ್ನು ತಯಾರು ಮಾಡಿ ಅದರ ಮೂಲಕ ಕೊಡ್ತೀರಾ ಅಂತ ಹೇಳಿದ್ರಿ. ಹೇಗೆ ಜ್ಯೇಷ್ಠತಾ ಪಟ್ಟಿ ಅಂದ್ರೆ ಯಾವ ತರ ತಯಾರಿ ಮಾಡ್ತೀರಿ, ಅದಕ್ಕೆ ಏನು ಮಾನದಂಡ ಇರುತ್ತೆ? ಈಗ ನಮ್ಮ ಫೈನಾನ್ಸಿಯಲ್ ಇಯರ್ ಏಪ್ರಿಲ್ ಟು ಮಾರ್ಚ್ ಮತ್ತೆ ಈಗ 21-22 ಸಾಲಿನಲ್ಲಿ ನಾವು ಏಪ್ರಿಲ್ನಿಂದ ಎಲ್ಲ ಅರ್ಜಿಗಳನ್ನು ರೈತರಿಗೆ ಕರೆಯುತ್ತೇವೆ. ಫಸ್ಟ್ ಈ ಉದಾಹರಣೆ ಈ ಟ್ರ್ಯಾಕ್ಟರ್ ಯಂತ್ರೋಪಕರಣಗಳು ಬೇಕಂದ್ರೆ ಅವರು ಆ ರೈತರು ಅರ್ಜಿ ಕೊಟ್ಟರೆ ಅದೊಂದು ನಾವು ಟ್ರ್ಯಾಕ್ಟರ್ ಸಂಬಂಧಪಟ್ಟಂಗೆ ಒಂದು ಜ್ಯೇಷ್ಠತ ಪಟ್ಟಿ ಮಾಡುತ್ತೇವೆ. ಮತ್ತೆ ಬೇರೆ ಈಗ ಸ್ಪ್ರೇಯರ್ಸ್ ಆಗಲಿ ಮತ್ತೆ ಬೇರೆ ಸೌಲಭ್ಯ ಪಡಿಬೇಕಾದ್ರೆ ಅದಕ್ಕೊಂದು ಬೇರೆ ನಾವು ಜ್ಯೇಷ್ಠತ ಪಟ್ಟಿಯನ್ನು ತಯಾರು ಮಾಡಿ ರೈತರಿಗೆ ಆ ಒಂದು ನಮಗೆ ಏನು ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಆ ಟಾರ್ಗೆಟ್ ಪ್ರಕಾರ ನಾವು ಕೊಡ್ತಾ ಹೋಗುತ್ತೇವೆ. ಅಪ್ ಟು 21-22 ಅಲ್ಲಿ ಅಂದರೆ ಈ 21 ಏಪ್ರಿಲ್ನಿಂದ 22 ಮಾರ್ಚ್ ವರೆಗೆ ಅದು ಹಂಗೆ ಕಂಟಿನ್ಯೂ ಇರುತ್ತೆ. ಸಪೋಸ್ ಅವರಿಗೆ ಆ ಸೌಲಭ್ಯ ಸಿಗಲಿಲ್ಲ ಅಂದರೆ ಮತ್ತೆ 22-23 ಅವೇ ಉಳಿದ ಅರ್ಜಿಗಳನ್ನು ಮತ್ತೆ ನಾವು ತಗೊಂಡು ಮತ್ತೆ ಅವರಿಗೆ ನೆಕ್ಸ್ಟ್ ಈಗ ಸಿನಾರಿಟಿಯನ್ನು ನೆಕ್ಸ್ಟ್ ಎಲ್ಲಿ ಉಳಿದಿರ್ತದೋ ಅಲ್ಲಿಂದ ಶುರು ಮಾಡ್ಕೋತೀವಿ. ಈ ರೀತಿಯೂ ನಾವು ಜ್ಯೇಷ್ಠತಾ ಪಟ್ಟಿಯನ್ನು ತಯಾರು ಮಾಡುತ್ತೇವೆ. ಸರ್, ಈಗ ಕೃಷಿ ಯಂತ್ರೋಪಕರಣಗಳು ಏನಿದೆಯಲ್ಲ, ಈಗ ಟ್ರ್ಯಾಕ್ಟರ್ ಆಗಿರ್ಬೋದು, ಕುಂಟಿ ಆಗಿರ್ಬೋದು, ಕೂರಿಗೆ ಆಗಿರ್ಬೋದು, ಇವುಗಳು ರೈತರು ಪಡಿಬೇಕಂದ್ರೆ ಅರ್ಜಿಯನ್ನು ಯಾವ ರೀತಿಯಾಗಿ ಹಾಕಬೇಕು, ಪಡೆಯುವಂತ ಒಂದು ವಿಧಾನ ಏನು ಅಂತ? ಸರ್, ಈಗ ಮೊದಲೇ ಹೇಳಿದಂಗೆ ಅವರು ಫಸ್ಟ್ ಅರ್ಜಿಯನ್ನು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಕೊಡುತ್ತಾರೆ. ತದನಂತರ ನಮಗೆ ಬಜೆಟ್ ಅಲೋಕೇಟ್ ಆಗ್ತದೆ ನಮ್ಮ ಹುಬ್ಬಳ್ಳಿಗೆ. ಆ ಬಜೆಟ್ ಅಲೋಕೇಟ್ ಆದ ನಂತರ ನಾವು ಆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಆ ಅರ್ಜಿಯನ್ನು ನೋಂದಾಯಿಸಿಕೊಳ್ಳುತ್ತೇವೆ. ಆ ಅರ್ಜಿ ನೋಂದಾಯಿಸಿದ ನಂತರ ಅವರಿಗೆ ಒಂದು ದುಡ್ಡು ಕಟ್ಟಬೇಕಾದ್ರೆ ಎಷ್ಟು ರೈತರ ವಂತಿಕೆ ಅಂತೇಳಿ ಒಂದು ಸಲಕರಣೆಗೆ ಇರುತ್ತದೆ. ಆ ರೈತರ ವಂತಿಕೆಯನ್ನು ಆಯಾ ಕಂಪ್ನಿಗೆ ನಾವು ಅವರಿಗೆ RTGS ಮುಖಾಂತರ ಬ್ಯಾಂಕಿಗೆ ಹೋಗಿ ಆ ದುಡ್ಡನ್ನು ರೈತರ ವಂತಿಕೆಯನ್ನು ಕಟ್ಟಲು ಹೇಳುತ್ತೇವೆ. ಅವರು ಕಟ್ಟಿದ ನಂತರ ಒಂದು ಶಾಂಕ್ಷನ್ ಆರ್ಡರ್ ಬರುತ್ತೆ. ಶಾಂಕ್ಷನ್ ಆರ್ಡರ್ ಆದ ಮೇಲೆ ವರ್ಕ್ ಆರ್ಡರ್ ಅಂತೇಳಿ ಕಾರ್ಯಾದೇಶ ಅಂತೇಳಿ ನಾವು ಅವ್ರಿಗೆ ಕೊಡ್ತೀವಿ. ಕಾರ್ಯಾದೇಶ ಬಂದ ಮೇಲೆ ಅದು ಕಂಪ್ನಿಗೂ ಸಹ ಹೋಗುತ್ತದೆ ಆ ಕಾರ್ಯಾದೇಶ. ಆ ಕಾರ್ಯಾದೇಶದ ಪ್ರಕಾರ ಆ ಸಂಸ್ಥೆಯವರು ಆಯಾ ರೈತರಿಗೆ ಮನೆ ಬಾಗಿಲಿಗೆನೆ ಆ ಕೃಷಿ ಯಂತ್ರೋಪಕರಣವನ್ನು ತಲುಪಿಸುತ್ತಾರೆ. ಆ ತಲುಪಿಸಿದ ನಂತರ ನಾವು ಅಲ್ಲಿ ಹೋಗಿ ಒಂದು ಜಿಯೋಟ್ಯಾಗ್ ಮೂಲಕ ನಾವು ಆ ಕೃಷಿ ಯಂತ್ರೋಪಕರಣ ಮುಂದೆ ರೈತರು ನಾವು ನಿಂತು ಒಂದು ಜಿಯೋಟ್ಯಾಗ್ ತಂತ್ರಾಂಶದಲ್ಲಿ ನಾವು ಒಂದು ಛಾಯಾಚಿತ್ರವನ್ನು ತೆಗೆದುಕೊಂಡು ಅದನ್ನು ನಾವು ಆಫೀಸಿಗೆ ಸಬ್ಮಿಟ್ ಮಾಡುತ್ತೇವೆ. ಈ ರೀತಿ ಅವರು ಈ ಒಂದು ವಿಧಾನದಿಂದ ನಾವು ಒಂದು ಉಪಕರಣವನ್ನು ರೈತರಿಗೆ ಕೊಡಬೇಕಾದ್ರೆ ಈ ಇಷ್ಟೆಲ್ಲ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ. ಸರ್, ರೈತ ಸಂಪರ್ಕ ಕೇಂದ್ರ ಅಂದರೆ ರೈತರಿಗೆ ನಿಜವಾಗ್ಲೂ ಪ್ರತಿಯೊಂದು ಸೌಲಭ್ಯಗಳಲ್ಲಿ ಒಂದು ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದೆ. ರೈತರಿಗೆ ತಾವು ಬಿತ್ತನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸಲಕರಣೆಗಳಾಗಿರ್ಬೋದು ಅಥವಾ ಬೀಜಗಳಾಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಎಲ್ಲ ರೀತಿಯ ಸಹಾಯವನ್ನು ರೈತ ಸಂಪರ್ಕ ಕೇಂದ್ರದಿಂದಲೇ ಪಡಿಬಹುದು ಅಂತ ಅಂದ್ಕೊಂಡಿದ್ದೀವಿ. ಸಾಕಷ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾರೆ. ಯಾವ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾರೆ ನಿಮಗೆ ಕಂಡಂಗೆ? ಆ ರೀತಿ ಸಮಸ್ಯೆ ಆಗೋದು ಬಹಳ ವಿರಳ. ಬಟ್ ಒಂದು ಏನಾಗುತ್ತದೆ ಅಂದ್ರೆ ಈಗ ಹುಬ್ಳಿಯಲ್ಲಿ ಕೆಲವೊಂದು ಊರುಗಳು ಹುಬ್ಳಿಯಿಂದ ಬಹಳ ದೂರ ಇರುತ್ತವೆ. ಅವರು ಒಂದೊಂದ್ಸಲ ಅವರು ದೂರವಾಣಿ ಸಂಖ್ಯೆ ಕೊಟ್ಟಿರುತ್ತಾರೆ. ನಾವು ಆ ದೂರವಾಣಿಯನ್ನು ಕರೆ ಮಾಡಿದಾಗ ಅವರು ಸಂಪರ್ಕಕ್ಕೆ ಬರದೇ ಇರುವಾಗ ಆ ರೀತಿ ಒಂದೊಂದು ಸಮಸ್ಯೆಗಳಾಗ್ತವೆ. ಬಟ್ 99% ನಾವು ಆದಷ್ಟು ರೈತರಿಗೆ ಒಂದು ಆ ಸೌಲಭ್ಯವನ್ನು ದೊರಕಿಸಿಕೊಡಲು ಪ್ರಯತ್ನ ಮಾಡುತ್ತೇವೆ. ಇದೇ ಬಹಳ ವಿರಳ, ಆ ರೀತಿ ಇದು ಆಗೋದು ಬಹಳ ವಿರಳ ಅಂತ ಹೇಳಕ್ ನಾನು ಇಷ್ಟ. ಕೊನೆಯದಾಗಿ ಸರ್, ರೈತ ಸಂಪರ್ಕ ಅಧಿಕಾರಿಯಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರು ದೇಶದ ಬೆನ್ನೆಲುಬು. ಅದಕ್ಕಾಗಿ ರೈತರು ಈಗ ಅನೇಕ ಹೊಸ ಹೊಸ ಯೋಜನೆಗಳನ್ನು ರೈತರಿಗಾಗಿ ಸರ್ಕಾರ ಬಿಡುಗಡೆಗೊಳಿಸುತ್ತದೆ. ಅದೇ ರೀತಿ ಈಗ ಬೆಳೆ ಸಮೀಕ್ಷೆ ಅಂತೇಳಿ ನಾವು ಮುಂಗಾರು ಹಂಗಾಮಿನಲ್ಲಿ ರೈತರೇ ಬೆಳೆ ಸಮೀಕ್ಷೆಯನ್ನು ಸ್ವತಃ ತಾವೇ ಹೋಗಿ ಆ ತಂತ್ರಾಂಶದಲ್ಲಿ ಬೆಳೆ ಸಮೀಕ್ಷೆ ಮಾಡಲು ರೈತರಿಗೆ ಒಂದು ಸರ್ಕಾರ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಹಮ್ಮಿಕೊಂಡಿದೆ. ಈಗಾಗಲೇ 2-3 ವರ್ಷಗಳಿಂದ ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಖಾಸಗಿ ನಿವಾಸಿಗಳಿಂದ ಮೊದಲು ಆ ಬೆಳೆ ಸಮೀಕ್ಷೆಯನ್ನು ಮಾಡಿಕೊಡಲಾಗುತ್ತಿತ್ತು. ಈ ವರ್ಷ 21-22 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಸ್ವತಃ ರೈತರೇ ಒಂದು ಈ 80% ಅವರೇ ಮಾಡ್ಬೇಕಂತೇಳಿ ನಮಗೆ ಆದೇಶ ಮಾಡಿದ್ದಾರೆ. ಅದಕ್ಕಾಗಿ ರೈತರು ತಾವೇ ತಮ್ಮ ಬೆಳೆಯನ್ನು ಸ್ವತಃ ಹೋಗಿ ಖಾಸಗಿ ನಿವಾಸಗಳ ಸಹಾಯ ಪಡ್ಕೊಂಡು ನಾವು ನಿಮ್ಮ ಜೊತೆ ನಾವು ಕೃಷಿ ಅಧಿಕಾರಿಗಳು ಸಹ ಸಹಾಯಕ ಕೃಷಿ ಅಧಿಕಾರಿಗಳು ಸಹ ಇಲಾಖಾ ಅಧಿಕಾರಿಗಳು ಸಹ ತಮ್ಮ ಜೊತೆ ಇರ್ತೀವಿ. ತಾವು ನಮ್ಮ ಸಹಾಯವನ್ನು ತೆಗೆದುಕೊಂಡು ತಾವು ಬೇಗ ಆದಷ್ಟು ಬೇಗ ಈ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಸಮೀಕ್ಷೆ ಕೈಗೊಳ್ಳಬೇಕು. ನಿಮಗೆ ಅನೇಕ ಲಾಭಗಳು ಆಗುತ್ತವೆ. ಮೊದಲನೇದಾಗಿ ಬೆಂಬಲ ಬೆಲೆ, ಬೆಂಬಲ ಬೆಲೆಯಲ್ಲಿ ನಿಮಗೆ ಹೆಚ್ಚು ಲಾಭವಾಗುತ್ತದೆ. ಆಮೇಲೆ ಬೆಳೆ ಹಾನಿ ಆದರೆ ಅದಕ್ಕೆ ಪರಿಹಾರ, ಆಮೇಲೆ ಬೆಳೆ ವಿಮೆ ನೀವು ಕಟ್ಟಿರ್ತೀರಿ, ಆ ಸಮೀಕ್ಷೆ ಮಾಡದೇ ಇದ್ರೆ ಬೆಳೆ ವಿಮೆ ಒಂದೊಂದು ಸಲ ಬರಲ್ಲ, ಅದಕ್ಕಾಗಿ ಅದು ಒಂದು ಮುಖ್ಯವಾದ ವಿಷಯ. ಹಾಗೂ ನೀವು ಬೆಳೆ ಸಾಲ ತಗೊಳ್ಳಿಕ್ಕೆ ಹೋದರೆ ಬ್ಯಾಂಕಲ್ಲಿ ಅದು ಒಂದು ನಿಮಗೆ ಬೆಳೆ ಸಮೀಕ್ಷೆ ಸಹಾಯವಾಗುತ್ತದೆ. ನೀವು ನಮ್ಮ ಇಲಾಖೆಯಿಂದ ಅಥವಾ ಇತರೆ ಇಲಾಖೆಯಿಂದ ಇತರೆ ಪರಿಹಾರಗಳನ್ನು ಪಡೆದುಕೊಳ್ಳಲು ಒಂದು ಬೆಳೆ ಸಮೀಕ್ಷೆಯಿಂದ ಬಹಳ ಲಾಭವಾಗುತ್ತದೆ. ಅದಕ್ಕಾಗಿ ರೈತರು ಮೊದಲನೇದಾಗಿ ಬೆಳೆ ಸಮೀಕ್ಷೆಯನ್ನು ತಾವೇ ಮಾಡಿಕೊಳ್ಳಬೇಕು. ಮುಂದೆ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ತಮಗೆ ದೊರೆಯುವ ಸೌಲಭ್ಯಗಳನ್ನು ನಿಗದಿತ ಸಮಯದೊಳಗೆ ಬಂದು ಕೃಷಿ ಅಧಿಕಾರಿಗಳಿಗೆ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಟ್ಟು ತಾವು ನಮ್ಮ ಇಲಾಖೆಯಲ್ಲಿ ದೊರೆಯುವ ಹಲವಾರು ಸೌಲಭ್ಯಗಳನ್ನು ಪಡೆದುಕೊಳ್ಳಲು ತಮಗೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಓಕೆ ಸರ್, ಇದುವರೆಗೆ ನಮ್ಮ ಆಕಾಶವಾಣಿ ಜೊತೆ ಪ್ರಸ್ತುತ ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಆಕಾಶವಾಣಿಯಲ್ಲಿ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇದುವರೆಗೆ ಲಿಂಗ್ಸ್ಕೂರು ತಾಲೂಕಿನ ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ ಸಿಗುವ ಸೌಲಭ್ಯಗಳು ಈ ಕುರಿತು ಮಾಹಿತಿ ಲಿಂಗ್ಸ್ಕೂರು ಕೃಷಿ ಅಧಿಕಾರಿಗಳಾದ ಅಶೋಕ್ ಕಂಬ್ಳೆ ಅವರಿಂದ ಕೇಳಿದ್ರಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಕಡೆ ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 81% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 49% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 17 km ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಹೆಸರು. ಹೆಸರು ಬೆಳೆಯುವ ಮಾಗುವ ಹಂತದಲ್ಲಿದ್ದಾಗ 5 ml ಪ್ಯಾರಾಕ್ವೆಟ್ 24 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆಗಳು ಉದುರಿ ಕಾಯಿ ಬಿಡಿಸುವುದಕ್ಕೆ ಅನುಕೂಲವಾಗುತ್ತದೆ. ಮುಂಚಿತವಾಗಿ ಬಿತ್ತನೆಯಾದ ಹೆಸರು ಕೊಯ್ಲಿನ ಹಂತದಲ್ಲಿದ್ದು ಮಳೆ ಮುನ್ಸೂಚನೆ ನೋಡಿಕೊಂಡು ಕೊಯ್ಲು ಮಾಡಬೇಕು. ಮೆಣಸಿನಕಾಯಿ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 gram ಕಾರ್ಬೆಡೈಜಿಯಂ 50 WP ಅಥವಾ 1 ml ಪೆನ್ಕೋನಾಜೋಲ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಸಾಮಾನ್ಯವಾಗಿ ಹೇಳುವುದಾದರೆ ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡಬೇಕು. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳಂದು ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿವೆ. ಈ ಮಳೆಯ ನೀರನ್ನು ಪೋಲಾಗದಂತೆ ಸಂರಕ್ಷಿಸಿಡಲು ಅಂತರ ಬೇಸಾಯ ಮತ್ತು ಕಸದ ಹೊದಿಕೆ ಮಾಡಬೇಕು. ಕೃಷಿ ಆಧಾರಿತ ಸಲಹೆಗಳನ್ನು ಕೇಳಿದ್ರೆ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳು ಈ ರೀತಿಯಾಗಿವೆ. ಮಾನ್ವಿ ಮಾರುಕಟ್ಟೆ ಪೇಟೆ ಧಾರಣೆ. ಭತ್ತ, ಹೊಸ ಸೋನ ಮಸೂರಿ ಕನಿಷ್ಠ 1200 ರೂಪಾಯಿಗಳಿಂದ ಗರಿಷ್ಠ 1830 ರೂಪಾಯಿಗಳವರೆಗೆ. ಭತ್ತ, ಹಳೆ ಸೋನ ಮಸೂರೆ 2,140 ರೂಪಾಯಿಗಳಿಂದ 2,855 ರೂಪಾಯಿಗಳವರೆಗೆ, ಗೋಧಿ 1,850 ರೂಪಾಯಿಗಳು. ಮಾನ್ವಿ ಮಾರುಕಟ್ಟೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಹೆಸರುಕಾಳು ಕನಿಷ್ಠ 5,700 ರೂಪಾಯಿಗಳಿಂದ ಗರಿಷ್ಠ 6,519 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 3,402 ರೂಪಾಯಿಗಳಿಂದ 5,838 ರೂಪಾಯಿಗಳವರೆಗೆ. ಈರುಳ್ಳಿ 2,255 ರೂಪಾಯಿಗಳಿಂದ 1,255 ರೂಪಾಯಿಗಳವರೆಗೆ. ಭತ್ತ ಸೋನ ಮಸೂರಿ 1,459 ರೂಪಾಯಿಗಳಿಂದ 1,991 ರೂಪಾಯಿಗಳವರೆಗೆ. ಸೂರ್ಯಕಾಂತಿ 6,452 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 5,011 ರೂಪಾಯಿಗಳಿಂದ ಗರಿಷ್ಠ 6,714 ರೂಪಾಯಿಗಳವರೆಗೆ. ಇದುವರೆಗೆ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಲಿಂಗ್ಸ್ಗುರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು. ಸಜ್ಜೆ ಕನಿಷ್ಠ 1,475 ರೂಪಾಯಿಗಳಿಂದ ಗರಿಷ್ಠ 1,758 ರೂಪಾಯಿಗಳವರೆಗೆ. ಜೋಳ ಸ್ಥಳೀಯ 1,480 ರೂಪಾಯಿಗಳು. ಲಿಂಗ್ಸ್ಗುರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು. ಭತ್ತ ಕಾವೇರಿ ಸೋನ ಕನಿಷ್ಠ 1,626 ರೂಪಾಯಿಗಳಿಂದ ಗರಿಷ್ಠ 1,804 ರೂಪಾಯಿಗಳು. ಭತ್ತ ಹಳೆ ಸೋನ ಮಸೂರಿ 2,138 ರೂಪಾಯಿಗಳಿಂದ 2,609 ರೂಪಾಯಿಗಳವರೆಗೆ. ಇದುವರೆಗೆ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದ್ರೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಕೇಳಿದ್ರಿ. ಈಗ ಕೇಳಿ ದೇವದುರ್ಗ ತಾಲೂಕಿನ ಮಸರ್ಕಲ್ ಗ್ರಾಮದ ಅನಕಪ್ಪ ಮಾಸ್ಟರ್ ಮತ್ತು ಬಸವರಾಜ್ ಮಾಲ್ಕೋಜಿ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು. ಹರಿಯೇನದ ಗುರವ ಬಿಡದಿರುವ ದೇಗ ಗುರು ಶಂಭೋ ಲಿಂಗ ನಿಲ್ಲ ದಿವ್ಯಾಪಾರ ಗುರು ಶಂಭೋ ಲಿಂಗ ನಿಲ್ಲ ದಿವ್ಯಾಪಾರ ತಳಗೆ ನಿನ್ನ ಪದ ಸೊಚ್ಚೆ ಬೀಟಿ ತೋರಸ ತಳಗೆ ನಿನ್ನ ಪದ ಸೊಚ್ಚೆ ಅನಷ್ಟಾನಂದ ಕಸೂರ ನದಿ ಮೇಲೆ ಬರತಾದ ಕಟ್ಟಳಗೆ ಕುಣಿದೆ ತೋ ನಿನ್ನ ಪದ ಕಟ್ಟಳಗೆ ಕುಣಿದೆ ತೋ ನಿನ್ನ ಪದ ಜಲಂಧರಗೆ ಕೊಟ್ಟು ಸಿರವರೆದಿದ್ದು ನಿನ್ನ ಪದ ಕೊಟ್ಟು ಸಿರವರೆದೇದ ನಿನ್ನ ಪದ ಚಕ್ರ ಕೊಟ್ಟು ಸಿರವರೆದೇದ ನಿನ್ನ ಪದ ಚಕ್ರ ತಿರಗುವ ಮುಪುರವ ನೆಟ್ಟಿಸೆ ಬೇಗ ಸುಟ್ಟು ಜಯಿಸಿತು ಸರ್ವ ನಿನ್ನ ಪದ ಸುಟ್ಟು ಜಯಿಸಿತು ಸರ್ವ ನಿನ್ನ ಪದ